ಅನಗತ್ಯವಾಗಿ ಸಿಸೇರಿಯನ್ ಮಾಡುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. 900 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಣಗೊಳಿಸಿದ ಸರ್ಕಾರ. ಸುವರ್ಣಸೌಧದ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕ ಗೌರವಾರ್ಥ ಸದಸ್ಯರಿಂದ ಗಿಡ ನೆಡಿಸಲು ಸಭಾಧ್ಯಕ್ಷ ಯುಟಿ ಖಾದರ್ ನಿರ್ಧಾರ. ಹಾಗೂ ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಮಲ್ಲಪ್ಪ ಕುಂಬಾರ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಮಲ್ಲಪ್ಪ ಕುಂಬಾರ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮೊಂದಿಗೆ ಒಬ್ಬ ರೈತರು ಇದ್ದಾರೆ, ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಕಾಮನೂರು ಗ್ರಾಮದ ರೈತರು, ಮಲ್ಲಪ್ಪ ಕುಂಬಾರ ಅಂತೇಳಿ ಇವರ ಹೆಸರು. ಇವರು ವಿಶೇಷವಾಗಿ ವ್ಯಾಪಾರ ಮಾಡ್ತಾರೆ, ಅಂದರೆ ಕೃಷಿ ಅವಲಂಬಿತ ವ್ಯಾಪಾರ ಮಾಡ್ತಾರೆ. ಬೇರೆ ಬೇರೆ ಸಿರಿಧಾನ್ಯಗಳನ್ನು ಬೆಳೆದಿರೋ ಧಾನ್ಯಗಳನ್ನು ಇವರು ಖರೀದಿ ಮಾಡಿ ಮಾರುಕಟ್ಟೆಗೆ ತಾವೇ ಒಯ್ದು ಮಾರಾಟ ಮಾಡುವಂಥದ್ದು ಮಾಡ್ತಾರೆ. ಮತ್ತು ಸೀಸನ್ ವೈಸ್ ಆಯಾ ಹಬ್ಬ ಹರಿದಿನಗಳಲ್ಲಿ, ಉತ್ಸವಗಳಲ್ಲಿ ಚೆಂಡು ಹೂವು ಈ ಥರದ ಬೇರೆ ಬೇರೆ ಹೂಗಳನ್ನೆಲ್ಲ ಒಯ್ದು ಮಾರುಕಟ್ಟೆಗೆ ಒಯ್ದು ಮಾರಾಟ ಮಾಡೋದು ಮಾಡ್ತಾ ಇರ್ತಾರೆ. ಅಂದರೆ ಇವರ ಪಾರಂಪರಿಕ ವೃತ್ತಿ ಬಂದು ಕುಂಬಾರಿಕೆ ಇತ್ತು. ಮಣ್ಣಿನ ಗಡಿಗೆಗಳನ್ನು ಮಾಡಿ ಮಾರಾಟ ಮಾಡುವಂಥದ್ದು ಒಂದು ವೃತ್ತಿ ಇವರ ಹಿರಿಯ ತಲೆಮಾರಿನವರಲ್ಲಿ ಇತ್ತು. ಆದರೆ ಕಾಲಾನಂತರದಲ್ಲಿ ಆ ವೃತ್ತಿ ಹೋಗಿದೆ, ಈಗ ಗಡಿಗೆ ಮಾಡ್ತಾ ಇಲ್ಲ. ಸೊ ಅದೇ ಸಮುದಾಯದಿಂದ ಬಂದಿರತಕ್ಕಂಥ ಇವರು ತಮ್ಮ ಬದುಕನ್ನು ಈಗ ಹೊಸ ಮಾದರಿಯಲ್ಲಿ ಕಟ್ಕೊಂಡಿದ್ದಾರೆ. ಸೊ ಅವರನ್ನು ಇವತ್ತು ಮಾತಾಡಿಸೋಣ, ಅವರ ಅನುಭವಗಳನ್ನು ಕೇಳೋಣ. ನಮ್ಮೊಂದಿಗಿದ್ದಾರೆ ಮಲ್ಲಪ್ಪರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗದ ರೈತ ಬಾಂಧವರು ಕೇಳುಗರ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಪ್ಪರೇ, ನಿಮ್ಮನ್ನು ನೋಡಿದ್ರೆ ಒಂದು ರೀತಿ ಉತ್ಸಾಹ ಅನಿಸುತ್ತೆ ನಮಗೆ. ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀರಿ ನಾನು ಗಮನಿಸಿದ ಹಾಗೆ. ನೀವು ಏನೇನು ಓದ್ಕೊಂಡಿದ್ದೀರಿ? ನಂದು ಬಂದು 9th class ಮುಗಿದಿದೆ ಸರ್. 9th class ಮುಗಿದ ನಂತರದಲ್ಲಿ ಸ್ವಲ್ಪ ದಿನ ಬೇಲ್ದಾರ್ ಕೈಯಾಗೆ ಕೆಲಸ ಮಾಡ್ತಾ ಇದ್ದೆ. ಅದು ಆಗ್ತಾ ಆಗ್ತಾ ಹೋದಂತದೇ. ಈಗ ನಿಮ್ದು ಸ್ವಂತ ವೃತ್ತಿ ಇತ್ತಲ್ಲ, ಅದು ಮಾಡಲ್ವಾ ನೀವು? ಅದು ಇಲ್ಲ ಸರ್, ನಮ್ಮ ಹಿರಿಯರ ಕಾಲದಿಂದನೇ ಅದು ಹೋಗ್ಬಿಡ್ತೀವಿ. ಹಿರಿಯರೇನು ಗಡಿಗೆ ಮಾಡ್ತಿದ್ರೆ ಅವಾಗೆಲ್ಲ? ಅವಾಗೆಲ್ಲ ಗಡಿಗೆ ಮಾಡ್ತಾ ನೋಡಿದ್ರೆ ನೀವು? ಹಾ, ನೋಡಿದ್ದೀನಿ ಸರ್. ನಮ್ಮ ಕಾಕ ಅವ್ರು ಮಾಡ್ತಿದ್ರು, ನಾವು ಇನ್ನು ಅವಾಗ ಸಣ್ಣ ಸಣ್ಣವ್ರ. ಅವ್ರು ಯಾವಾಗ ಅವರು ತೀರೋದ್ರೆ ಅವ್ರ ಹಿಂದೆ ಹೋಗ್ಬಿಡ್ತಾವೆ. ನೀವು ಅದನ್ನ ಮುಂದುವರಿಸಲಿಲ್ಲ ಅಂದ್ರೆ ನಮಗೆ ಅದನ್ನ ಕಲಿಸೋಂಥವ್ರು ಇಲ್ಲದೆ ಆಗಿದ ಕಾರಣಾಂತರದಿಂದ ಅದು ಅವರಿಂದ ನಶಿಸಿ ಹೋಗ್ಬಿಡ್ತಾರೆ. ಅಂದ್ರೆ ನಿಮ್ಮ ಕುಂಬಾರಕ್ಕೆ ನಿಮ್ಮ ಹಿರಿಯಕರಿಗೂ ನಿಮ್ಗೆ ಗ್ಯಾಪ್ ಆಗಿದೆ? ಹಾ, ಗ್ಯಾಪ್ ಅಂತರ ಆಗಿದೆ ಸರ್. ನಾವು ಅವಾಗ 4-5 ವರ್ಷ ರೀ, ನಾವು 4-5 ವರ್ಷ ಇದ್ದಾಗೆ ಅವರು ಏನೋ ಒಂದು ಕಾರಣಾಂತರದಿಂದ ತೀರಿ ಹೋದ್ರಿ, ಅವರಿಂದನೇ ವೃತ್ತಿ ಹೋಗ್ಬಿಡ್ತು. ನಿಮ್ಮ ಹಿರಿಯಕರೆಲ್ಲ ಅದನ್ನೇ ಅವಲಂಬಿಸ್ಕೊಂಡಿದ್ರ? ಆ ಕೃಷಿಯನ್ನು ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ರು. ಆ ಕೃಷಿ ಜೊತೆಯಲ್ಲಿ ಇದನ್ನು ನಮ್ಮ ಕುಂಬಾರ ವೃತ್ತಿಯನ್ನು ಅವಲಂಬಿತವಾಗಿ ಮಾಡ್ತಾ ಇದ್ದಾರೆ. ಈಗ ನೀವು ಕೃಷಿಯಲ್ಲಿ ಏನೇನು ಮಾಡ್ತಿದ್ದೀರಿ? ಕೃಷಿಯಲ್ಲಿ ಬಂದು ಜೇನು ಕೃಷಿ ಸದ್ಯ ಪ್ರೆಸೆಂಟ್ ಇರೋದು. ಅದ್ರ ಜೊತೆಯಲ್ಲಿ ಈಗ ನಮ್ಮವರ ಬಸಪ್ಪ ಅಂಕಲ್ಕುಂಟಿ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಈಗ ಪುಷ್ಪ ಬೆಳೆಗಳಿಗೆ ಕೈ ಜೋಡಿಸ್ತಾ ಒಂದು ಸಾಥ್ ಕೊಡ್ತಾ ಇದ್ದೀನಿ. ಈ ಕೈ ಜೋಡಿಸೋದಂದ್ರೆ ಏನು? ನೀವು ಈ ಪುಷ್ಪ ಕೃಷಿಯಲ್ಲಿ ತೊಡಗಿಕೊಂಡಿದ್ರು ಅಥವಾ ಮಾರಾಟದ ಸೆಕ್ಟರ್ನಲ್ಲಿದ್ದೀರೋ, ಏನು ಹೇಗೆ? ಒಂದು ಅವರು ಕೃಷಿಯಲ್ಲಿ ಮಾಡುವಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು, ಆ ನಂತರದಲ್ಲಿ ಬಂದಂಥ ಪುಷ್ಪ ಬೆಳೆಯನ್ನು ಮಾರುಕಟ್ಟೆಗೆ ತೊಗೊಂಡೋಗಿ ಮಾರಾಟ ಮಾಡೋದಂತ ಒಂದು ಇದೆ. ನಿಮ್ದು ಸ್ವಂತ ಊರು ಯಾವುದು? ನಮ್ದು ಸ್ವಂತ ಊರು ಬಂದು ಕೌಲೂರು ಸರ. ಈಗ ನೀವಿರೋದು? ಆಲಿವಸ್ತಿ ಇರೋದು ಕಾಮನೂರಲ್ಲಿ. ಅಲ್ಲಿ ಇಲ್ವಾ ನೀವು? ಕೌಲೂರಲ್ಲಿ ಯಾಕೆ ಇಲ್ವಾ? ಕೌಲೂರಲ್ಲಿ ಇಲ್ಲ ಸರ್. ನಾವು ಒಂದು ನಾನು ಕೋಲಾರ ಇರೋದರಿಂದ ನಾವು ಬೇರೆ ಒಂದು ಊರಲ್ಲಿ ಬಂದು ಈ ನಮ್ಮ ವ್ಯಾಪಾರಕ್ಕೆ ಅನುಗುಣವಾಗಿ ಬಂದು ಇಲ್ಲಿರೋಂಥ ಒಂದು. ಈಗ ಅಂದರೆ ನಿಮಗೆ ಇಲ್ಲಿ ಬಸಪುರ ಮನೆಯಲ್ಲಿ ಮದುವೆ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ? ಹಾ, ಇಲ್ಲ ಸರ್, ನಮ್ಮ ಮಿಸ್ಸಸ್ ದೊಡ್ಡಮ್ಮರ್ ಇದ್ದಾರೆ, ಅವರು ಇದ್ರ ಮೇಲೆ ನಾವು ಒಂದು ಬಾಡಿಗೆ ಮನೆಯಲ್ಲಿ ಇಲ್ಲಿ ವಾಸ. ಅಲ್ಲ, ಕೆಲವರು ಈ ಮನೆತನಕ್ಕೆ ಬರ್ತಾರೆ, ಅಳಿತನಕ್ಕೆ ಬರ್ತಾರೆ, ಆ ಥರದನ್ನೆಲ್ಲ ನನಗೆ ನನ್ನ ವ್ಯಾಪಾರ ದೃಷ್ಟಿಯಿಂದ ನನಗೆ ಅನುಗುಣವಾಗಿ ಇಲ್ಲಿ ಸುತ್ತಮುತ್ತ ನನಗೆ ಕೊಪ್ಪಳದಲ್ಲಿ ಅನಂತ ಇರಕಲ್ಗಡ ಈ ಥರ ಬೇರೆ ಬೇರೆ ಹಳ್ಳಿಗಳಲ್ಲಿ ಮಾಲು ಸಪ್ಲೈ ಮಾಡ್ತೀನಲ್ಲ ಸರ್, ಅದು ಆ ದೃಷ್ಟಿಯಿಂದ ನನಗೆ ಹೋಗಿ ಬಂದು ಮಾಡೋಕ್ಕೆ ಅನುಕೂಲ ಆಗಲಾರೋಕ್ಕೆ ಇಲ್ಲೇ ಇದ್ದಾರೆ. ಸರಿ, ಈಗ ನೀವು ಏನೇನು ಮಾಲ್ ಸಪ್ಲೈ ಮಾಡ್ತೀರಿ ಅಂದರೆ ಏನೇನು ವ್ಯಾಪಾರ ಮಾಡ್ತೀರಿ? ಒಂದು ಆಲೂಗಡ್ಡೆ ಚಿಪ್ಸ್ ರೀ, ರೈತರು ಬೆಳೆದಂಥ ಆಲೂಗಡ್ಡೆನ ನಾವು ಪರ್ಚೇಸ್ ಮಾಡ್ತೀನಿ ರೀ. ಒಂದೇ ರೀತಿ ಇರಲ್ಲ ರೀ, ನಿಗದಿ ರೇಟ್ ಅಂತ ಇದೇ ರೀತಿ ಅಂತ ಇರೋದಲ್ಲ ರೀ. ಒಮ್ಮೆ 32 ಇರುತ್ತೆ, ಒಮ್ಮೆ 22 ಇರುತ್ತೆ. ಮಾರ್ಕೆಟಿಂಗ್ ಯಾವ ರೀತಿ ಇರುತ್ತೆ ಅದನ್ನು ಆ ರೀತಿ ಪರ್ಚೇಸ್ ಮಾಡ್ಕೊಂಡು ಅದನ್ನು ನಾವೇ ಮಾಡೋಂಥ ಒಂದು ಚಿಪ್ಸ್ ನೀವೇ ಮಾಡ್ತೀವಿ? ನಾವೇ ಮಾಡ್ತೀವಿ. ಈಗ ಅದು ಜೊತೆಯಲ್ಲಿ ನಾನು ಒಂಟಿಗಾಗಿದ್ದಕ್ಕೆ ನಾನು ನಮ್ಮ ಮಾವರಿಗೆ ಅದನ್ನು ಕಲಿಸಿಕೊಟ್ಟು ಈಗ ಅವ್ರ ಕಡೆಯಿಂದ ನಾನು ಪರ್ಚೇಸಿಂಗ್ ಮಾಡ್ಕೊಂಡು ಒಂದು ಕೆ ಜಿಗೆ ಇಷ್ಟಂತ ಅವರಿಗೆ ಲಾಭ ಕೊಟ್ಟು ನಾನು ಮಾರ್ಕೆಟಿಗೆ ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದೀನಿ. ಅಂದರೆ ಮೊದಲು ನೀವು ಚಿಪ್ಸ್ ಮಾಡ್ತಿದ್ರಿ? ಮಾಡ್ತೀನಿ ಸರ್. ಎಲ್ಲಿ? ಕಾಮನೂರಲ್ಲ ಅಥವಾ? ಅಲ್ಲೇ ಸರ್, ನಾವು ಕೌಲೂರಲ್ಲಿ. ಚಿಪ್ಸ್ ಮಾಡ್ತಿದ್ರು, ವ್ಯಾಪಾರ ಚೆನ್ನಾಗಿತ್ತು? ಚೆನ್ನಾಗಿತ್ತು ಸರ್. ಹೆಂಗೆ ನಾನು ಬೇರೆ ಕಡೆಗೆಲ್ಲ ಹೋಗಿ ಬಂದು ಕೇಳ್ಕೊಂಡು ಗಿರಕಿ ಸೆಟ್ಟಿಂಗ್ ಆದ ನಂತರ ನನಗೆ ಹೋಗಿ ಬರೋಕ್ಕೆ ಒಂದು ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ನಾನು ಸ್ಥಳಾಂತರ ಮಾಡಬೇಕಾಗಿದೆ. ಚೆನ್ನಾಗಿದೆ ಸರ್, ನಾನು ಮಾಡ್ತಾ ಇರೋ ಉದ್ಯೋಗದಲ್ಲಿ ಆದಾಯ ಕೂಡ ಚೆನ್ನಾಗಿದೆ. ಅಂದರೆ ಅಲ್ಲಿ ಮನೇಲಿ ನಿಮಗೆ ಈ ಥರ ನಿಮ್ಮ ಉದ್ಯೋಗಕ್ಕೆ ಪೂರಕವಾದ ವಾತಾವರಣ ಇರಲಿಲ್ವಾ ಅಲ್ಲಿ? ಇತ್ತು ಸರ, ಆದರೆ ಒಂದು ಲೇಬರ್ದು ಪ್ರಾಬ್ಲಮ್ಮು, ಆಮೇಲೆ ನನಗೆ ಹೋಗಿ ಬಂದು ಮಾಡೋಕ್ಕೆ ಅದನ್ನು ಎಲ್ಲೇ ಒಂದು ಕಡೆಗೆ ಹೋದೆ ಹೋಗೋಂಥ ಟೈಮು ಕವರ್ ಆಗ್ತಾ ಇದ್ದಾ ಇಲ್ಲ, ಹಂಗಾಗಿ ನನಗೆ ಅವರಿಂದ ನನಗದ ತೊಂದರೆ ಆಗಿದ್ದಕ್ಕೆ ನಮ್ಮ ಅವರಿಗೆ ಅದನ್ನು ಕಲಿಸಿಕೊಟ್ಟು ಈಗ ಅವ್ರ ಕಡೆಯಿಂದ ನಾನು ನಿರೀಕ್ಷೆ ಮಾಡ್ತೇನೆ. ಆಮೇಲೆ ಅವರು ಎಲ್ಲಿರ್ತಾರೆ? ಅಡಗಲಿ ತಾಲೂಕು ವರ್ಕನಹಳ್ಳಿ ಅಂತಂದು ಅವರಿಗೆ ತೋರಿಸ್ಕೊಟ್ಟೆ. ಅದಾದ ನಂತರ ನನಗೊಂದಿಬ್ಬರು ಸ್ನೇಹಿತರು ಹಂಗೆ ವ್ಯಾಪಾರ ದೃಷ್ಟಿಯಲ್ಲಿ ಪರಿಚಯ ಆದರು, ಅವ್ರ ಮುಖಾಂತರ ನಾನು ಆ ಮಾಲನ್ನು ಪರ್ಚೇಸ್ ಮಾಡ್ತೀನಿ ರೀ. ಒಂದು ಕೆ ಜಿಯಿಂದ ಅವ್ರಿಗೆ ಇಷ್ಟ ಅಂತ. ಈಗ ಹಡಗಲಿ ತಾಲೂಕಿಂದ ತರಿಸ್ಕೊಳ್ತಿದ್ದೀರಾ? ಹಾಂ, ತರಿಸ್ತೀನಿ ಸರ್. ಬಸ್ ಮುಖಾಂತರ ಹಾಕಿ ಕಳಿಸ್ತಾರೆ ಅವರು. ಹೌದಾ? ಹಾಂ, ಬಸ್ ಮುಖಾಂತರ ಹಾಕಿ. ಈಗ ಆಲೂಗಡ್ಡೆ ಖರೀದಿ ಮಾಡೋದಿಲ್ಲ ಅವರೇ? ಎಲ್ಲ ಪೂರ A to Z ಅವರೇ ರೀ. ನಮಗೆ ರೆಡಿ ಏನು ಚಿಪ್ಸ್ ರೆಡಿ ಮಾಡಿ ಕೊಡ್ತಾರೆ. ಪಾಕೆಟ್ ಇರ್ತಾರೆ? ಎಲ್ಲ ರೆಡಿ ಇರುತ್ತೆ, ಪಾಕೆಟ್ ಇರುತ್ತೆ ಸರ್. ಏನು ಬಿಡಿ ಹಾಕಿ ಕೊಡ್ತಾರೆ? ಇಲ್ಲ, ಕೆಜಿ ಪಾಕೆಟ್ ಮಾಡಿ ಕೊಡ್ತಾರೆ. ಕೆಜಿ ಪಾಕೆಟ್ ಮಾಡಿ, ಕೆಜಿ ಮಾಡಿ. ನೀವು ಮತ್ತೆ ಬೇರೆ ಬೇರೆ ಪಾಕೆಟ್? ಇಲ್ಲ ಇಲ್ಲ ಸರ್, ಕೆಜಿ ಒಂದು ಕೆಜಿಯಲ್ಲಿ 25 ಪೀಸ್ ಇರುತ್ತೆ. ಅದು ಸಪೋಸ್ ಅದು 750 ರೂಪಾಯಿ ಆಕತ್ತರಿ ಮಾರಿದರೆ. ನಾವು ಅವ್ರ ಕಡೆಯಿಂದ ಪರ್ಚೇಸ್ ಮಾಡೋದು 145-150 ಹಿಂಗೆ ಪರ್ಚೇಸ್ ಮಾಡ್ತೀವಿ. ನಾವು 170 ಆಲೂಗಡ್ಡೆ ಚಿಪ್ಸು ಒಂದು ಕೆಜಿ ಒಂದು ಕೆಜಿ ನೀವು ಮಾರಾಟ ಮಾಡೋದು? ನಾವು 170-160 ಹಿಂಗೆ ಕೊಡ್ತೀವಿ ರೀ. 25-30 ರೂಪಾಯಿ ಲಾಭದ ಮೇಲೆ ಗ್ರಾಹಕರಿಗೆ. ಅಂದರೆ ಕೆಜಿಗೆಟ್ಲೆ ಪಾಕೆಟ್ ಹೋಗ್ತಾವ ಮಾರಾಟ? ಹಾಂ, ಹೋಗುತ್ತೆ ಸರ್. ಸಪೋಸ್ ಒಂದು ಕೆಜಿ ಒಂದು ಅಂಗಡಿಗೆ ಒಂದು ಈ ಅಂಗಡಿಯಲ್ಲೆಲ್ಲ ಚಿಕ್ಕ ಚಿಕ್ಕದಿರ್ತಾವಲ್ವಾ? ಅದೇ ಸರ್ ಅಂತ ಪಾಕೆಟ್ ಅದ್ರಾಗಿರುತ್ತೆ. ಅದ್ರ ಚಿಕ್ಕ ಚಿಕ್ಕ ಪಾಕೆಟ್ಗಳು 40 ಗ್ರಾಮಿಂದ ಪಾಕೆಟ್ ಮಾಡಿರ್ತದೆ ಸರ್. 40 ಗ್ರಾಮಿಂದ ಅಂತ 25 ಪೀಸ್ ಇರುತ್ತೆ ಸರ್, ಒಂದು ಕೆಜಿ ಒಳಗೆ. ಓಹೋ, ಹಾಂ. ಸೊ ಅವನ್ನ ನೀವು ಅಂಗಡಿಗಳಿಗೆ ಹಾಕ್ತೀರಿ? ಅಂಗಡಿಗಳಿಗೆ ಸಪ್ಲೈ ಮಾಡ್ತೀವಿ. 10 ಕೆಜಿ 15 ಕೆಜಿ ಹಿಂಗೆ ಒಂದು ವಾರಕ್ಕೆ ಎಷ್ಟು ಅವ್ರಿಗೆ ಅವ್ರ ಮೂಮೆಂಟ್ ನೋಡಿಕೊಂಡು ಅವರು ನಮ್ಗೆ 10 ಕೆಜಿ ಕಳಿಸು, 15 ಕೆಜಿ ಕಳಿಸು, 20 ಕೆಜಿ ಹಿಂಗೆ ಕಳಿಸ್ತಾರೆ ಸರ್. ಅದ್ರ ಜೊತೆಯಲ್ಲಿ ಇನ್ನೊಂದು ಸ್ಪಿಂಗರ್ ಚಿಪ್ಸ್ ಅಂತ ಇದೆ, ಉದ್ದ ಅಂತ ಬರ್ತಲ್ಲ, ಅದನ್ನು ಹಾಕಿ ಕಳಿಸ್ತೀನಿ ಅವ್ರಿಗೆ. ಹೌದಾ? ಹಾಂ, ಸೇಮ್ ಎರಡು ಒಂದೇ ರೇಟಿಗೆ ಮಾರತೇನೆ. ಮೊದಲು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಿ? ಹಾಂ, ಇನ್ವೆಸ್ಟ್ಮೆಂಟ್ ಆಲೂಗಡ್ಡೆ ಖರೀದಿ ಮಾಡೋದಕ್ಕೆ, ಎಣ್ಣೆಗೆ ಖರೀದಿ ಎಲ್ಲ. ಈಗ ಇನ್ವೆಸ್ಟ್ಮೆಂಟ್ ಇಲ್ಲ ನಿಮ್ದು? ಈಗ ಇನ್ವೆಸ್ಟ್ಮೆಂಟ್ ಇಲ್ಲ ಸರ್. ನಿಮ್ಮ ಅವ್ರಿಗೆ ಜವಾಬ್ದಾರಿ? ಎಲ್ಲ ಜವಾಬ್ದಾರಿ ಅವ್ರಿಗೆ. ನಮ್ಮ ಸ್ನೇಹಿತರು ಮಾಡ್ತಾರೆ, ಆ ಸ್ನೇಹಿತರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತೀನಿ. ಯಾವುದೇ ರೀತಿ ಹೆಚ್ಚು ರಿಸ್ಕ್ ಇಲ್ಲ. ಅವ್ರು ಖರೀದಿ ಮಾಡ್ತಾರೆ, ಮಾಲ್ ತಯಾರು ಮಾಡ್ತಾರೆ, ನೀವು ಖರೀದಿ ಮಾಡ್ತೀರಿ, ಮತ್ತೆ ಈ ಕಡೆ ಮಾಡ್ತಾರೆ. ಈಗ ಆಲೂಗಡ್ಡೆ ಚಿಪ್ಸ್ ಇದು ನಿರಂತರ 24 ತಾಸು 12 ತಿಂಗಳು 12 ತಿಂಗಳು ಕಂಟಿನ್ಯೂ ಇರುತ್ತೆ. ಯಾವ್ದೇ ಸೀಸನ್ ಇದೆ ಈಗ ಇರಲ್ಲ ಆಗಿಂತೇನಿ? ಇಲ್ಲ ಇಲ್ಲ, ಆಗಂತೇನಿಲ್ಲ ಸರ್. ಈಗ ಬಂದು ಒಂದು 3 ತಿಂಗಳ ರೇಟ್ ಆಲೂಗಡ್ಡೆ ರೇಟ್ ಜಂಪ್ ಇರುತ್ತೆ. ಸ್ವಲ್ಪ ನಮಗೆ ಆದಾಯದಲ್ಲಿ ಒಂದು ಸ್ವಲ್ಪ ಕುಂಠಿತ ಆಗುತ್ತೆ. ಒಂದು ನಾವು ನಿರೀಕ್ಷೆ ಮಾಡಿದಂಗೆ ಆಲೂಗಡ್ಡೆ ರೇಟ್ ಕಮ್ಮಿ ಇರಲ್ರಿ, ನಮಗೆ ಎಣ್ಣೆ ರೇಟ್ನು ಹೆಚ್ಚಿಗೆ ಇದೆ ಈ 3 ತಿಂಗಳಲ್ಲಿ. ಆ ನಂತರದಲ್ಲಿ ತದನಂತರದಲ್ಲಿ ಮತ್ತೆ ರೈತರ ಮಾಲ್ ಹೊಸ ಮಾಲ್ ಬಂದಾಗ ಏಕದಮ್ ಡೌನ್ ಆಗುತ್ತೆ, ಅವಾಗ ಒಂದು ಸ್ವಲ್ಪ ಆದಾಯ ಜಾಸ್ತಿ ಸಿಗುತ್ತೆ. ಈಗ ನಿಮಗೆ ಆಲೂಗಡ್ಡೆ ಚಿಪ್ಸನ್ನು ಖರೀದಿ ಮಾಡಿ ಮಾರಾಟ ಮಾಡೋದ್ರಿಂದ ಪ್ರತಿ ತಿಂಗಳು ಎಷ್ಟು ದುಡಿತೀರಿ? ಸಪೋಸ್ ನಾನು ನಿರೀಕ್ಷೆಯಲ್ಲಿ 8-10 ಸಾವಿರ ರೂಪಾಯಿ ಆಲೂಗಡ್ಡೆ ಚಿಪ್ಸಿಂದ ನನಗೆ ಆದಾಯ ಬರುತ್ತೆ. ಒಂದು ಇದಲ್ಲದೆ ಬೇರೆ ಏನು ಮಾಡ್ತೀರಿ ಮಲ್ಲಪ್ಪರೇ ನೀವು? ಇದಲ್ಲದೆ ಬಂದು ಜೇನು ಕೃಷಿಗೆ ನಾನು ಈಗ ಸದ್ಯ ಅದ್ರ ಜೊತೆಯಲ್ಲಿ ನಮ್ಮ ಮಾವರ ಒಡನಾಟದ ಜೊತೆಗೆ ಅದ್ರ ಬಗ್ಗೆ ನನಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟರು. ಒಬ್ಬರು ಅವ್ರಿಗೆ ಗೊತ್ತಿರೋ ಹತ್ತಿರದವರಲ್ಲಿ ಇಲ್ಲಿ ಹನುಮನಟ್ಟಿ ಅಂತ ಇದೆ, ಅವ್ರ ಸ್ನೇಹಿತರು, ಅವರು ಅಲ್ಲೇ ನಮ್ಗೂ ಸೀನಿಯರು, ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರ ಕಡೆಯಿಂದ ಅದನ್ನು ಸ್ವಲ್ಪ ಮಾಹಿತಿ ತಿಳ್ಕೊಂಡೆ. ಅದರ ನಂತರದಲ್ಲಿ ಒಂದು 4-5 ತಿಂಗಳು ಕಳೀತಾರೆ. ಅಲ್ಲ, ಇಷ್ಟೇ ಮಾಹಿತಿ ಮೇಲೆ ತರಬೇತಿಯನ್ನು ಆಯ್ತು ನಿಮಗೆ? ಜೇನು ಕೃಷಿ ಮಾಡೋದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಲೆ ಅದು. ಸ್ವಲ್ಪ ಸಂಕ್ಷಿಪ್ತವಾಗಿ ಇವ್ರ ಕಡೆಯಿಂದ ಸ್ವಲ್ಪ ಮಾಹಿತಿ ಆಯ್ತು ರೀ. ಆದರೆ ಹೆಂಗೆ ಏನು ಎತ್ತ ಅಂತಂದು ನಂತರದಲ್ಲಿ ನಿಮ್ಮ ಹೊಸಪೇಟೆ ತಾಲೂಕು ಕಡ್ಡಿರಾಮ್ಪುರದ ಬಸಯ್ಯ ಸ್ವಾಮಿ ಅಂತಂದ ಅವ್ರದ್ದು ಹಂಗೆ ಯಾವುದೇ ಒಂದು ಮೇಳದಾಗೆ ಅವ್ರದ್ದು ನಂಬರ್ ತೊಗೊಂಡು ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರ ಈ ಜೇನು ಕೃಷಿ ಬಗ್ಗೆ ಸಮಗ್ರ ಮಾಹಿತಿಯನ್ನು ನನಗೆ ಅವರು ದಾರಿ ಯಾರದ್ರು. ಹೌದಾ? ಹಾಂ, ದಾರಿ ಯಾರದ್ರು. ಈಗ ಅವರು ಮಾರ್ಗದರ್ಶನದಲ್ಲಿ ಈಗ ನಾನು ಈಗ ಹೋಗ್ತಾ ಇದ್ದೀನಿ ರೀ, ಜೇನು ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ರೀ. ಅದರಿಂದ ಚೆನ್ನಾಗಿ ಆದಾಯನೂ ಬರ್ತಾ ಇದ್ದಾರೆ, ಚೆನ್ನಾಗಿ ಆದಾಯ ಬರ್ತದೆ ಈ ವರ್ಷ. ಈಗ ಜೇನು ಕೃಷಿಯಲ್ಲಿ ಯಾವ ರೀತಿ ಆದಾಯ ಬರುತ್ತೆ ನಿಮಗೆ, ಏನೇನು ಮಾಡ್ತೀರಿ ಈಗ? ಒಂದು ಸರ ಜೇನು ಪೆಟ್ಟಿಗೆ ಫಸ್ಟು ನಮಗೆ 4 ಕಡೆಯಿಂದ ರೈತರು ಬರ್ತಾರೆ ತರಬೇತಿ ಕೇಳೋಕೆ ಅಂತ ಬರ್ತಾರೆ. ಅದ್ರ ಬಗ್ಗೆ ಹೆಂಗೆ ಏನು ಎತ್ತಂತ ಮಾಹಿತಿ ಕೇಳೋ, ನಾವು ಮಾಹಿತಿ ಕೊಡ್ತೀವಿ. ಅದು ಹಿಂಗೆ ಅಂತಂದು ಅವರಿಗೆ ಸಂಕ್ಷಿಪ್ತವಾಗಿ ಮಾಹಿತಿ ತಿಳಿಸ್ತೀವಿ. ನಂತರದಲ್ಲಿ ಅವ್ರು ಬಂದ ನಂತರ ನಮಗೆ ಇಷ್ಟು ಪೆಟ್ಟಿಗೆ ಬೇಕು, ಹಿಂಗೆ ಬೇಕು, ನಮಗೆ ಪರಾಗಸ್ಪರ್ಶಕ್ಕೆ ಪೆಟ್ಟಿಗೆಗಳು ಬೇಕು ಕೊಡು ನಮಗೆ ಅಂದಾಗ ನಾವು ಒಂದು ಪೆಟ್ಟಿಗೆಯಿಂದ 4.5 ಸಾವಿರ ರೂಪಾಯಿ ತೊಗೊಂಡು ನಾನು ನ್ಯಾಚುರಲಾಗಿ ಹೇಳ್ಕೊಂಬರ್ತೀನಿ ಸರ್. ನಾನು ಅಲ್ಲೇ ಬೇರೆ ಕಡೆಯಿಂದ ಖರೀದಿ ತೊಗೊಂಡು ಬಂದು ಆ ಥರದಲ್ಲಿ ಮಾಡೋದು. ಜೇನುಗಳನ್ನು ನ್ಯಾಚುರಲಾಗಿರೋಂಥ ಪ್ರಕೃತಿಯಲ್ಲಿರೋದಂತೆ ಹಿಡ್ಕೊಂಡು ಬಂದು ಅದನ್ನು ಹಿಡ್ಕೊಂಡು ಬರ್ತೀರಿ? ಹಾಂ, ಹಿಡ್ಕೊಂಡು ಬರ್ತೀವಿ. ಈಗ ಅದೇ ಸರ್ ಹೇಳಿದ್ನಲ್ಲ, ಮಾಹಿತಿ ಇದ್ರೆ ಅದನ್ನ ಯಾರಾದರೂ ಮಾಡ್ಬೋದು ರೀ. ಹೌದಾ? ಇಂಥವ್ರೆ ಮಾಡ್ಬೇಕಂತ ಎಲ್ಲ ಒಂದ್ ಕಡೆಗೆ ಜೇನು ಇರ್ತದೆ. ಹಾ ಸರ್, ಆ ಹುಳುಗಳನ್ನ ತರ್ತೀರಿ? ಹಾ, ತರ್ತೀವಿ ಸರ್. ಅದು ಸಪೋಸ್ ಹೆಚ್ಚಾಗಿ ಇಡೋದು ಉತ್ತಿನಲ್ಲಿ ಸರ್. ಹೌದಾ? ಆವಿನ ಉತ್ತಿನಲ್ಲಿ ಗಿಡದ ಪೊಟರೆಯಲ್ಲಿ, ನಂತರ ಯಾವ್ದಾರ ಹಳೆ ಮನಿ ಬಿದ್ದ ಮನೆಯಲ್ಲಿ, ಈ ತರದಲ್ಲಿ ನನಗೆ 4 ಕಡೆ ರೈತರಿಗೆ ಹೇಳಿರ್ತೇನೆ ರೀ. ಹಿಂಗೆ ನಾನು ಹಿಂಗೆ ಒಡನಾಟ ಮಾಡ್ಕೊಂತಾರೆ, ಅವ್ರ ಜೊತೆಗೆ ಸ್ನೇಹ ಬೆಳೆಸ್ತೀನಿ ರೀ. ಸಂಕ್ಷಿಪ್ತವಾಗಿ ಹೇಳ್ತೇನೆ ರೀ ಅವ್ರಿಗೆ, ಹಿಂಗೆ ಹಿಂಗೆ ಇತ್ತ ಹಿಂಗೆ ಇರುತ್ತೆ, ನಿಮಗೆ ಬೇಕಂದರೆ 150 ರೂಪಾಯಿ ಕೊಡ್ತೀನಿ, ಜೇನುತುಪ್ಪವನ್ನು ಕೊಡ್ತೀನಿ, ಗೂಡನ್ನು ಆಗಲ್ಸಲಾರ್ದಂಗೆ ಹೇಳಿದ್ರೆ ನಾವು ಹೋಗಿ ಹಿಡ್ಕೊಂಬೋದು. ನಿಮಗೆ ಜೇನುತುಪ್ಪನೂ ಕೊಡ್ತೀನಿ, ಒಂದು 50 ರೂಪಾಯಿ ದುಡ್ಡು ಕೊಡ್ತೀನಿ ಅಂತಂದು ಅವರಿಗೆ ಈ ಥರದಲ್ಲಿ ಒಂದು ಸ್ವಲ್ಪ ಹೇಳಿದಾಗ ಅವ್ರು ನಮಗೆ ಗೂಡು ತೋರಿಸ್ತಾರೆ ಸರ್. ನಾವು ನಮ್ಮ ಅದ್ರ ಒಂದಿಷ್ಟು ಸಾಮಗ್ರಿಗಳಿವೆ, ಆ ಸಾಮಗ್ರಿ ತೊಗೊಂಡೋಗಿ ನಾನು ತೊಗೊಂಡು ಬರ್ತೀನಿ ಸರ್. ತೊಗೊಂಡು ಈಗ ಜೇನು ಸಾಕಿರೋರು ಜೇನು ಬಿಡಿಸೋದು ಬೇರೆ. ಹಾಂ, ಆ ಹುಳುಗಳಿಗೆ ಅವ್ರ ಜೊತೆಗೆ ಒಂದು ಸಂಬಂಧ ಇರುತ್ತೆ, ಅವ್ರಿಗೆ ಅವ್ರಿಗೆ ಪರಿಚಯ ಥರ ಇರ್ತವೆ ಅವು. ಹಾಂ ಸರ್. ಆದರೆ ನೀವು ಹೊರಗಡೆ ಪರಿಚಯ ಇಲ್ಲದೆ ಇರತಕ್ಕಂಥ ಗೂಡುಗಳಿಗೆ ಕೈ ಹಾಕ್ತಿರಲ್ವಾ ಬಿಡಿಸೋದು, ಆಗ ನಿಮಗೆ ಏನು ತೊಂದರೆ ಅನಿಸಲ್ವಾ? ಅದಕ್ಕೆ ಏನಾದ್ರು ಬೇರೆ ತಂತ್ರಗಳಿದಾವ? ಆ ಥರ ಬೇರೆ ತಂತ್ರಗಳಂತ ಏನಿಲ್ಲ ಸರ್. ಆ ಬಿಡಿಸೋಂಥ ಪರ ಸಾಮಗ್ರಿ ಮಾತ್ರ ಓದಿರ್ತೀವಿ ರೀ. ಹೌದಾ? ಏನೇನು ಬೇಕಾಗುತ್ತೆ? ಏನಿಲ್ಲ ಸರ್. ಸಪೋಸ್ ಉತ್ತವನ್ನು ಆಗಿಬೇಕಾದ್ರೆ ಒಂದು ಗುದ್ಲಿ ಅಂಥದ್ದು, ಒಂದು ಚಿಕ್ಕದು ಬಾಗುದ್ಲಿ ಅಂತದ್ದು ಒಯ್ದಿರ್ತೀವಿ ರೀ. ಹುತ್ತದೊಳಗು ಇಡ್ತಾವ? ಹಾಂ, ಹುತ್ತದೊಳಗೆ ಇಡುತ್ತೆ ಸರ್. ಹೌದಾ? ಹುತ್ತದೊಳಗೆ ಅದು ಹೆಚ್ಚಾಗಿ ಇಡೋದು ಹುತ್ತದೊಳಗೆ ಸರ್. ಹೌದಾ? ಪ್ರಕೃತಿಯಲ್ಲಿ ಇಡೋದೇ ಹೆಚ್ಚಾಗಿ, ಅದಕ್ಕೆ ಕತ್ಲ ಅಂದರೆ ಭಾಳ ಇಷ್ಟ ರೀ. ಕತ್ಲನ ಅವಲಂಬಿತವಾಗಿರ್ತದೆ. ಈ ಬೇರೆ ಆದರೆ ಈ ಕೋಲ್ ಜೇನಾದರೆ ಗಿಡ ಗಂಟೆಯಲ್ಲಿ ಇಡುತ್ತೆ, ಅದನ್ನು ಸಾಕಲಕ್ಕ ಯೋಗ್ಯವಲ್ಲದ್ದು. ಈ ಹುತ್ತಿನಲ್ಲಿ ಇಡೋದು, ಗಿಡದ ಟೊಕೊಳಿಯಲ್ಲಿ ಇಡೋದು ಹೆಚ್ಚಾಗಿ ಕತ್ಲದಾಗ ಇಡತ್ತೆ ರೀ. ಅದನ್ನು ತೊಗೊಂಡು ನಮ್ಮ ಸಾಮಗ್ರಿ ಎಲ್ಲ ತೊಗೊಂಡು ಅದನ್ನು ತೊಗೊಂಡು ಬರ್ತೇನೆ ರೀ. ಅಂತ ಮುಂದೆ ನಾವು ರಕ್ಷಣೆ ಮಾಡ್ಕೊಂತೀವಿ, ಹುಳುಗಳನ್ನ ರಕ್ಷಣೆ ಮಾಡ್ತೀವಿ. ಈಗ ಗೊತ್ತಿಲ್ಲದಾರಾದ್ರೆ ಏನು ಮಾಡ್ತಾರೆ, ಸಪೋಸ್ ಒಂದಿಷ್ಟು ಸೆದೆ ತಗೊಂಡು ಬೆಂಕಿ ಹೆಚ್ಚಿ ಆ ಹುಳುಗಳನ್ನ ಸುಟ್ಬಿಟ್ಟು ಅಲ್ಪ ಸ್ವಲ್ಪ 100-200 ಗ್ರಾಂ ತುಪ್ಪಕ್ಕೋಸ್ಕರ ಒಂದು ಸಂತಾನನ್ನೇ ನಾಶ ಮಾಡಿಬಿಡ್ತಾರೆ. ನಾವು ಸಂತಾನನ ಮುಂದೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರವಾಗಿ ಅದನ್ನು ರಕ್ಷಣೆ ಮಾಡಿಕೊಂಡು ನಾವು ತೊಗೊಂಬಂದು ನಮಗೆ ಬೇಕಾದ ಸ್ಥಳದಲ್ಲಿ ನಾವಿಟ್ಟು ಅದನ್ನು ರಕ್ಷಣೆ. ಹುತ್ತಲಲ್ಲಿ ಅಗಿಯುವಾಗ ಅವು ಎದ್ದು ರ್ಯಾಶ್ ಕಡಿಯೋದು ಮಾಡಲ್ವಾ? ಇಲ್ಲ ಇಲ್ಲ ಸರ್, ಆ ಥರ ಏನಿಲ್ಲರಿ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇರುತ್ತೆ. ಈ ಮಾಹಿತಿ ಇಲ್ದಾರೆ ಏನು ಮಾಡ್ತಾರೆ, ಆ ಥರ ಡಿಸ್ಟರ್ಬ್ ಮಾಡೋದು ಮಾಡ್ತಾರೆ. ಈಗ ಅವು ಏನು ತೊಂದರೆ ಮಾಡಬಾರ್ದು ಅಂದರೆ ಹೆಂಗೆ ಮಾಡ್ತಾರೆ? ಬಹಳ ಸೂಕ್ಷ್ಮವಾಗಿ ಒಂದು ಗೂಡು ಕೆಡಿಸ್ತೀರಿ ಅಂದಾಗ ಅವಕ್ಕೆ ಸಿಟ್ಟು ಬರುತ್ತದೆ, ಏನಾಗುತ್ತೆ? ಅವಾಗ ಮಾಡಲ್ವಂಗೆ ಆ ಥರ ಏನು ಮಾಡಲ್ಲ. ನಾವು ಅವಕ್ಕೆ ಹುಳಕ್ಕೆ ಟಚ್ಚೇ ಮಾಡಲಾರ್ದಂಗೆ ನಾವು ಗೂಡು ಉತ್ತನ್ನ ಅಗದು ಹುಳುಗಳನ್ನ ತಕೊಂಡು ತಟ್ಟಿ ಕಟ್ ಮಾಡ್ಕೊಂಡು ನಿಧಾನವಾಗಿ ತಟ್ಟಿ ಕಟ್ ಮಾಡ್ಕೊಂಡು ಅದರಲ್ಲಿ ಒಂದು ರಾಣಿ ಇರುತ್ತೆ ಸರ್, ಅದರಲ್ಲಿ ರಾಣಿ ಜೇನು ಒಂದೇ ಒಂದು ರಾಣಿ ಜೇನು. ಆ ರಾಣಿ ಜೇನು ತಟ್ಟಿ ಕಟ್ ಮಾಡ್ಕೊಂಡು ನಮ್ಮ ಬಾಕ್ಸಿಗೆ ಹಾಕ್ಕೊಂತೀವಿ ರೀ. ಹಾಕ್ಸ್ಕೊಂಡು ನಂತರ ಹುಳುಗಳನ್ನ ಹಿಂದೆ ಹಿಡ್ಕೊಂತ ರಾಣಿಗಳು ಯಾವಾಗ ಸಿಕ್ತು ಅವಾಗ ಅದು ಕೆಲಸ ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಂಬಿಡೋದು ನಾವು. ಹೌದಾ? ಒಂದು ರಾಣಿ ಹಿಡಿದ್ಬಿಟ್ರೆ ಸಾಕು, ಉಳಿಕಿದ ಹುಳ ತಾಮಿಟ್ಟಕ್ಕೆ ತಾವೇ ಆಟೋಮೆಟಿಕ್ಲಿ ಬಾಕ್ಸಿಗೆ ಬಂದ್ಬಿಡ್ತಾವೆ. ಹಂಗೆ ಹತ್ರದಲ್ಲಿ ಈ ಥರ ಉತ್ತ ಇತ್ತಂದರೆ ಯಾವ ಸಪೋಸ್ ಅದ್ರ ಅಪೋಸಿಟ್ ಇಟ್ಬಿಟ್ರೆ ಆ ರಾಣಿ ಸ್ಮೆಲ್ಲಿಗೆ ಅಪೋಸಿಟ್ ಅಂತಾವು ತಾವೇ ಹುಳುಗಳು ಬಾಕ್ಸಿಗೆ ಹೋಗ್ಕೊಂಬಿಡ್ತಾವೆ. ಅದನ್ನ ಸಾಯಂಕಾಲ ಮಟ್ಟ ಅಲ್ಲೇ ಇಡ್ತೀವಿ ಸರ್. ಇಡೀ ಜೇನು ಹುಳುಗಳ ಗುಂಪಿನಲ್ಲಿ ಒಂದೇ ರಾಣಿ ಇರುತ್ತೆ ಸರ್. ಒಂದೇ ರಾಣಿ ಇರುತ್ತೆ, 100-150 ಗಂಡು ಹುಳ ಇರುತ್ತೆ ಸಂತಾನ ಕ್ರಿಯೆಗೆ. ಅದು ಬಿಟ್ಟರೆ ಉಳಿಕಿದ್ದೆಲ್ಲ ಕೆಲಸಗಾರಗಳು ಇರುತ್ತೆ. ಸಪೋಸ್ ಒಂದು ಗೂಡಿನಲ್ಲಿ 20-25 ಹುಳುಗಳು ನಿರೀಕ್ಷೆ ಮಾಡಬಹುದು ರೀ. ರಾಣಿ ಏನೇನು ಇರ್ತವೆ? ಒಂದು ರಾಣಿ ಜೇನು, ಒಂದು ರಾಣಿ ಜೇನು ರೀ, ಒಂದು 100-150 ಗಂಡು ಹುಳ ರೀ. ಗಂಡು ಹುಳ ಆಮೇಲೆ ಇದು ಬಿಟ್ರೆ ಒಂದು 15,000-20,000 ಕೆಲಸಗಾರಗಳು ಅಂತ. ಕೆಲಸಗಾರಗಳು ಅಂದ್ರೆ ಅವು ಹೆಣ್ಣು ಗಂಡು ಅಂತ ಇರ್ತದೆ. ಅದು ಕೆಲಸಗಾರಗಳನ್ನು ಹೆಣ್ಣ ರೀ, ಆದ್ರೆ ಮೊಟ್ಟೆ ಇರೋ ಕೆಪಾಸಿಟಿ ಇರೋದಲ್ಲ. ರಾಣಿಗೆ ಬಂದು ಮೊಟ್ಟೆ ಇಡೋ ಕೆಪಾಸಿಟಿ ಒಂದೇ ಇರೋದು. ಹೌದಾ? ಅದು ಒಂದಕ್ಕೆ ರಾಣಿ. ಇವಾಗ ಗುರುತಿಸೋದು ಹೇಗೆ ನೀವು? ಅವ್ ಗಾತ್ರದಲ್ಲಿ ದೊಡ್ಡದಿರುತ್ತೆ ಸರ್, ಎಲ್ಲಾ ಹುಳಕ್ಕೂ ಗಾತ್ರದಲ್ಲಿ ಒಂದ್ ಸ್ವಲ್ಪ ದೊಡ್ಡದಿರುತ್ತೆ. ಹಿಂದೆ ರಾಣಿಯಲ್ಲಿ ಬೆನ್ನಿಂದೆ 4 ಗೇರ್ ಇರುತ್ತೆ ಅದಕ್ಕೆ. ಆಮೇಲೆ ಗಂಡು ಹುಳಕ್ಕೆ ಹಿಂದೆ ದುಂಡಗಿರುತ್ತೆ, ಕಪ್ಪಗಿರುತ್ತೆ ಗಂಡು ಹುಳ, ಅದನ್ನು ಗುರುತಿಸ್ಬೋದು. ಇನ್ನು ಕೆಲಸಗಾರ ಹುಳ ಬಂದು ರಾಣಿಕಿನ ಒಂದ್ ಸ್ವಲ್ಪ ಚಿಕ್ಕದಿರುತ್ತೆ, ನೋಡಕ್ ಆಕಾರದಲ್ಲಿ ಹಂಗೆ ಇರುತ್ತೆ. ಕೆಲಸಗಾರಗಳನ್ನ ಆಕಾರ ನೋಡಕ್ ಹಂಗೆ ಇರುತ್ತೆ. ಹೊರಗಡೆಯಿಂದ ಆಹಾರ ತರೋದಾಗಲಿ, ಗೂಡನ್ನು ಕ್ಲೀನ್ ಮಾಡೋದಾಗಲಿ, ಅದ್ರದ್ದು ಕೆಲಸಗಾರ ಹುಳದ್ದು ಕೆಲಸ ರೀ. ರಾಣಿದು ಬಂದು ಮೊಟ್ಟೆ ಇಡೋದಷ್ಟೇ ಕೆಲಸ. ಹೌದಾ? ಮೊಟ್ಟೆ ಇಡೋದೊಂದೇ, ಅದು ಮೊಟ್ಟೆ ಇಡೋದೊಂದೇ. ಇನ್ನು ಬೇರೆ ಹೆಣ್ಣು ಜನಗ ಅವು ಮೊಟ್ಟೆ ಇಡ್ತಾವ? ಮೊಟ್ಟೆ ಇಡಲ್ಲ ಸರ್, ಅದಕ್ಕೆ ಗರ್ಭಕೋಶ ಚಿಕ್ಕದಿರುತ್ತೆ, ಮೊಟ್ಟೆ ಇಡೋ ಕೆಪಾಸಿಟಿ ಇರೋದಲ್ಲ. ಇದು ನಿಸರ್ಗದ ನಿಯಮ. ನಿಸರ್ಗದ ನಿಯಮನ ಹಾಗೆ ಗೊತ್ತಿರ ನನಗೆ ಮಾಹಿತಿ ಕೊಟ್ಟ ರೀತಿಯಲ್ಲಿ. ನನಗೆ ಏನು ಏರಿಳಿತಗಳಾದರೂ ಹಿಂದಲೇ ಫೋನ್ ಹಚ್ಚಿ ಕೇಳಿದ್ರು ಬಸಯ್ಯ ಸ್ವಾಮಿ ಅಂತ ಒಂದು ಕಡ್ಡಿರಾಮಪುರದವ್ರು, ಅದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿ ಕೊಟ್ಟ ಅಂತ. ನನಗೂ ಫಸ್ಟ್ಗೆ ಮಾಡ್ಬೇಕಾದ್ರೆ ಏರಿಳಿತಗಳು ಭಾಳ, ಅಡೆತಡೆಗಳು ಭಾಳ ಆದವ್ರಿ. ಯಾವಾಗ ಅವ್ರು ಬಸಯ್ಯ ಸ್ವಾಮಿ ಅವ್ರದ್ದು ನನಗೆ ಫೋನಿನ ಕಾಂಟ್ಯಾಕ್ಟ್ ಆಯಿತು, ಫೋನಿನ ಮುಖಾಂತರ ಕಂಡು ನನಗೆ 16 ಸರಿ ಅವರಲ್ಲಿ ಹೋಗಿದ್ದೀನಿ ರೀ, ಭೇಟಿ ಕೊಟ್ಟಿದ್ದೀನಿ ಅವ್ರಿ. ಹೆಂಗೆ ಸರ್ ಹೆಂಗೆ ಏನು ಎತ್ತ ಅಂತಂದು ಅವರು ತಮಗೆ ಗೊತ್ತಿರೋ ವಿದ್ಯೆಯನ್ನು ನನಗೆ ಪೂರಾ ದಾರಿ ಎರೆದಿದ್ದಾರೆ. ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತದೆ, ಅವ್ರನ್ನ ನೆನೆಸ್ತೇನೆ ರೀ. ಏನು ಅವ್ರು ತಮ್ಮಲ್ಲಿರೋ ವಿದ್ಯಾನು ಅಷ್ಟು, ಈಗೂ ಕೂಡ ಏನಾದ್ರು ಒಂದು ಸ್ವಲ್ಪ ಏರಿಳಿತಗಳು ಆದ್ರೆ ಸಹಿತಿ ಹಿಂಗೆ ಅಂತಂದು ಕೇಳಿದ್ರೆ ಒಟ್ಟ ಫೋನ್ ಎತ್ತಕ್ಕಂತ ಒಟ್ಟ ಬೇಜಾರು ಮಾಡ್ಕೊಳ್ಳಿ. ಎನಿ ಟೈಮ್ ಎಟ್ಟತ್ನಿಗರ ಹಚ್ಚಿದ ಜೇನ್ ಗೂಡನ್ನು ಬಿಡಿಸ್ತಿರಲ್ವಾ, ಹುಳುಗಳು ಎದ್ದೇಳಲ್ಲ? ಎದ್ದೇಳುತ್ತೆ ಸರ್, ಎದ್ದೇಳುತ್ತೆ. ಆದ್ರೆ ನಿಮ್ಗೆ ಬಿಡಿಸೋರ್ಗೆ ಏನು ತೊಂದರೆ ಮಾಡಿ? ಬಿಡಿಸೋರ್ಗೆ ಏನು ತೊಂದರೆ ಮಾಡಿ? ಎಲ್ಲ ಸಪೋಸ್ ಎಲ್ಲ ಒಂದ ಎರಡ ಕಡಿಯುತ್ತೆ, ಚುಚ್ಚುತ್ತೆ, ಚುಚ್ಚಿದ್ರೆ ನಮಗೆ ಅದಿಸ್ಬಿಟ್ರೆ ಅದರಲ್ಲಿ ಇರೋಂಥ ವಿಷಯಗಳನ್ನ ನಮ್ಮ ದೇಹಕ್ಕೆ ಅಡಾಪ್ಟ್ ಆಗಿಬಿಟ್ಟಿದೆ, ನಮ್ಗೆ ಏನು ಆಗೋದಿಲ್ಲ ರೀ. ಸಪೋಸ್ ಯಾರಿಗಾರು ಹೊಸಬರಿಗೆ ಆದ್ರಾಗ್ರೆ ಎಲ್ಲಿ ಕಡಿತೆ ಅಲ್ಲಿ ಬಾವು ಬರುತ್ತೆ. ನಮ್ಗೆ ಆಗ ಫಸ್ಟ್ಗೆ ಆಗ್ತೈತೆ ರೀ. ಫಸ್ಟ್ಗೆ ಕಡದಾಗೆ ನಾನು ಫಸ್ಟ್ಗೆ ಏನು ಜೇನು ಸಾಕಾಣಿಕೆ ಬಗ್ಗೆ ಏನು ಕಲಿಬೇಕಂತ ಹೋದಾಗೆ ಫಸ್ಟ್ಗೆ ನನಗೂ ಹಂಗೆ ಆಯ್ತು. ನಾನು ಒಂದು ವಾರಂಗಟ್ಲೆ ಹತ್ಬಿಟ್ಟಿದ್ದೀನಿ ರೀ ಈ ಜೇನು ಕಲಿಬೇಕಾದ್ರೆ. ನಾನು ಏನಾರು ಮಾಡಿ ಕಲಿಲೇಬೇಕನ್ನೋ ಒಂದು ಛಲ ಇಟ್ಕೊಂಡು ಮುಂದುವರೆದೆ, ಎಸ್ಕೊಂಡಿದ್ದೀನಿ ಅದರಿಂದ. ಅದರಿಂದ ಲಾಭನ ನಿರೀಕ್ಷೆಯನ್ನು ಮಾಡಿದ್ದೀನಿ. ಈಗ ನೀವು ಜೇನು ಕೃಷಿಯನ್ನು ಅವಲಂಬಿಸ್ಕೊಂಡು ಏನೇನು ವ್ಯಾಪಾರ ಮಾಡ್ತೀರಿ ಅಂದರೆ ಏನೇನು ಲಾಭ ತಗೊಳ್ತಾ ಇದ್ದೀರಿ, ಯಾವ ರೀತಿ? ಒಂದು ಗೂಡುಗಳನ್ನೇ ಮಾಡ್ತೀರಿ? ಒಂದು ಗೂಡನ್ನು ಪೆಟ್ಟಿಗೆಗಳು ರೈತರಿಗೆ ಪರಾಗಸ್ಪರ್ಶಕ್ಕೆ ಕೇಳ್ತಾರೆ ಸರ್. ಒಂದು ರೈತರು ಏನು ಬೆಳೆ ಬೆಳೆಯೋರು ಹೋಗ್ತಾರೆ? ಇಂಥ ಬೆಳೆ ಅಂತ ಇಲ್ಲ, ನಿರೀಕ್ಷೆ ಇಲ್ಲ ಸರ್. ಎಲ್ಲಾ ಬೆಳೆಗಳಿಗೆ ಪರಾಗಸ್ಪರ್ಶಕ್ಕಂತ ಸೂಕ್ತವಾದ ಜೇನು ರೀ. ಇದು ಬಂದು ಸಾಕೋದು ಬಂದು ದುಡುವೆ ಜೇನು ಅಂತ, ದುಡುವೆ ಜೇನು. ಇಂಥ ಬೆಳೆ ಅಂತ ಇಲ್ಲ ರೀ, ಯಾವ ಬೆಳೆಗೆ ಆದರೂ ಬೆಳೆ ನಿರೀಕ್ಷೆ 35-40% ನಾವು ಅನ್ಕೊಂಡಷ್ಟು ನಿರೀಕ್ಷೆಯಲ್ಲಿ ಹೆಚ್ಚಿನ ಬೆಳೆ ಬರುತ್ತೆ. ಹೌದಾ? ಹೆಚ್ಚಿನ ಪರಾಗಸ್ಪರ್ಶ ಕ್ರಿಯೆಗೆ ಜೇನು ಹುಳುಗಳು ಬೇಕೇ ಬೇಕ್ರಿ. ಹೊಲದಲ್ಲಿ ಇರಲೇಬೇಕ್ರಿ. ಸಾಮಾನ್ಯ ರೈತರು ಯಾರು ಬೆಳೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊರತೆಯಿಂದಾಗಿ ಎಷ್ಟು ರೈತರು ಜೇನು ಸಾಕಾಣಿಕೆ ಮಾಡ್ತಾರೆ ಮಾಡೋದಿಲ್ಲ? ಆಸಕ್ತಿ ಉಳ್ಳವರು ಮಾತ್ರ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡು ಈ ರೀತಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಹೋದಾಗೆ ಎಲ್ಲೇ ಒಂದು 100 ಮಂದಿ ಒಂದು ಉದಾಹರಣೆ ಹೇಳ್ತಾರೆ, ಯಾವ ಬೆಳೆಗೆ ಈ ಜೇನಿನ ಪರಾಗಸ್ಪರ್ಶ ಕ್ರಿಯೆಯಿಂದ ಹೆಚ್ಚು ಇಳುವಳಿ ಬರ್ತದೆ ನಿಮಗೆ ಗೊತ್ತಿರೋ ಹಾಗೆ? ನಮಗೆ ಗೊತ್ತಿರೋ ಹಂಗೆ ನಾನು ನೋಡಿರೋ ನಿರೀಕ್ಷೆಯಲ್ಲಿ ದಾಳಂಬರಿ ಬೆಳೆಗೆ ಓದಿರೋದು ನೋಡಿದ್ದೀನಿ. ಚೆನ್ನಾಗಿ ಇಳುವರಿ ಬಂದಿದೆ ಸರ್, ಅವ್ರು ತೊಗೊಂಡೋಗಿದ್ದಾರೆ, ಚೆನ್ನಾಗಿ ಇಳುವರಿನು ಬಂದಿದೆ. ಹಣ್ಣಿನ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಶೈನಿಂಗ್ ಇರುತ್ತೆ, ನೋಡೋಕ್ಕೆ ಒಳ್ಳೆ ಗ್ರಾಹಕರಿಗೆ ಮನಸೆಳೆಯುವಂತ ಒಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕಾಳು ಕೂಡ ಚೆನ್ನಾಗಿ ಕಟ್ಕೊಳುತ್ತೆ, ಅದರೊಳಗೆ ಚೆನ್ನಾಗಿ ಬರುತ್ತೆ. ಪರಾಗಸ್ಪರ್ಶ ದಾಳಂಬೆ ಬೆಳೆಗಾರರು ಜೇನು ಸಾಕಾಣಿಕೆ ಮಾಡಬೇಕು, ಸೂಕ್ತಾರೆ, ಮಾಡಿದರೆ ಸೂಕ್ತ. ಆ ದಾಳಂಬರಿ ಬೆಳೆ ಒಂದೇ ಮಾಡೋರಿಗೆ ರೈತರಿಗೆ ಅಂತಲ್ಲ, ಎಲ್ಲ ಬೆಳೆಗಳಿಗೆ ಸೂಕ್ತವಂತ ಒಂದು ಜೇನು ಸಾಕಾಣಿಕೆ ಅಂತ ಹೇಳ್ಬೋದ್ರಿ, ನಿರೀಕ್ಷೆ ಮಾಡ್ಬೋದ್ರಿ. ಸರ್, ಈಗ ನೀವು ಜೇನನ್ನ ಪೆಟ್ಟಿಗೆ ಮಾರಾಟ ಮಾಡ್ತೀರಿ? ಮಾಡ್ತೀರಿ ಕಟ್ಟಿಗೆಯಿಂದ ಮಾಡ್ಕೊಂಡು ಅವನ್ನೆಲ್ಲ ಹೇಗೆ ಅವ್ರು ಇಟ್ಟು ಕೊಡ್ತೀರಾ ಜೇನು ಪೂರ್ತಿ ಪೆಟ್ಟಿಗೆ, ಒಂದು ಸ್ಟ್ಯಾಂಡ್ ರೀ, ಆಮೇಲೆ ಒಂದು ಸೂಪರ್ ಬಾಕ್ಸ್ ಅಂತ ಬರುತ್ತೆ, ಅವು ಮೂರು ಸಾಮಾನಕ್ಕೂ ಸೇರಿ 4.5 ಸಾವಿರ ಕೊಡ್ತೀವಿ ಸರ್. ಗೂಡು, ಪೆಟ್ಟಿಗೆ, ಒಂದು ಸ್ಟ್ಯಾಂಡ್ ರೀ. ಜೇನು ಗೂಡು ಕೊಡ್ತೀವಿ, ಜೇನು ಗೂಡು ಕೊಡ್ತೀವಿ, ಪರಿವಾರನ ಕೊಡ್ತೀವಿ. ಈಗ ಮತ್ತೆ ಅವುಗಳು ವಂಶೋತ್ಪತ್ತಿ ನಿಮ್ಮಲ್ಲೇ ಮಾಡಿಸ್ತಾ ಇರ್ತೀರಾ? ಅದು ಹೇಗೆ ಇನ್ನೊಂದು ಕುಟುಂಬ ಸೃಷ್ಟಿ ಆಗ್ತಾ ಇರ್ತದ ಅದರಲ್ಲಿ ಸರ? ಅದರಲ್ಲಿ ಸೃಷ್ಟಿ ಆಗೋದಾದ್ರೆ ಗೂಡನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತಂದ್ರೆ 8 ಪ್ರೇಮಿ ಇರುತ್ತೆ ಅಲ್ಲಿ. ನಾವು ಕೊಟ್ಟಾಗ ಅವ್ರಿಗೆ 4 ಪ್ರೇಮಿ ಇರುತ್ತೆ, 4 ಪ್ರೇಮಿ ಖಾಲಿಯಾಗಿ ಕೊಟ್ಟಿರ್ತಾರೆ. ಅವರಲ್ಲಿ ತಾವು ತಮ್ಮಲ್ಲಿ ತೊಗೊಂಡು ಹೋದ ನಂತರ 3 ತಿಂಗಳವರೆಗೆ 3-4 ತಿಂಗಳ ವೇಟಿಂಗ್ ಮಾಡಿದರೆ ಮತ್ತೆ ಅಲ್ಲಿ ತದನಂತರದಲ್ಲಿ 4 ದಿದ್ದು 8 ಗೂಡು ಕಟ್ಕೊಳುತ್ತೆ. ಒಂದು ಪೆಟ್ಟಿಗೆಯಿಂದ 2 ಪೆಟ್ಟಿಗೆ ನಾವು ಮಾಡ್ಕೋಬೋದು ರೀ, ನಿರೀಕ್ಷೆ ಮಾಡೋದು. ಅಲ್ಲಿ ಒಂದೇ ರಾಣಿ ಇರುತ್ತೆ ಆ ಟೈಮ್ನಲ್ಲಿ, ಒಂದು ಬಾಕ್ಸಿಂದ 2 ಬಾಕ್ಸ್ ಮಾಡ್ಕೋಬೇಕಂದ್ರೆ ಒಂದು ಮತ್ತೊಂದು ಬಾಕ್ಸ್ ತಟ್ಟೆಗಳನ್ನ ಡಿವೈಡ್ ಮಾಡಿ ದೂರದಲ್ಲಿ 1 ಕಿಲೋಮೀಟರ್ ಅಲ್ಲಿ 1/4 ಕಿಲೋಮೀಟರ್ದಲ್ಲಿ ದೂರದಲ್ಲಿ ಇಟ್ಟು ಬಂದರೆ ಒಂದು ಗೂಡಿಂದ ಮತ್ತೊಂದು ಗೂಡನ್ನ ವಿಭಜನೆ ಮಾಡ್ಬೋದ್ರೆ ಅಲ್ಲಿ 4.5 ಸಾವಿರ ಉಳಿತಾಯ ಆಗುತ್ತೆ ರೈತರಿಗೆ. ಈಗ ವಂಶೋತ್ಪತ್ತಿ ಅದೇ ಗೂಡಲ್ಲಿ ಅದೇ ಗೂಡಲ್ಲಿ ಬಿಡಬೇಕಾ ಹೇಗೆ? ಅದರಲ್ಲಿ ಒಂದು ಸಂಸಾರ ಕೋಣೆ ಅಂತ ಇರುತ್ತೆ, ಸಂಸಾರ ಕೋಣೆಯಲ್ಲಿ 8 ಇರುತ್ತೆ, 8ರಲ್ಲಿ 2 ಮಾಡಿದಾಗ ಅಲ್ಲಿ ಮೊಟ್ಟೆ ಇಡ್ತಾನೆ ಇರುತ್ತೆ ರೀ. ಅದು ಒಂದು ದಿನಕ್ಕೆ ಸಪೋಸ್ 2-2.5 ಸಾವಿರ ಮೊಟ್ಟೆ ಇಡುತ್ತೆ ರೀ ರಾಣಿಯರಿ, ಹಂಗೆ ಮೊಟ್ಟೆ ಇಡ್ತಾನೆ ಬರುತ್ತೆ. ಉಳಿಕಿದ್ವಿ ಏನಾದ್ರು ಹುಳುಗಳು ಇರ್ತಾವಲ್ಲ ರೀ, ಮೊಟ್ಟೆಗೆ ಕಾವು ಕೊಟ್ಟು ಮರಿ ಕಡೆಗೆ ಆಗ್ತಾನೆ ಇರತ್ತೆ, ರನ್ನಿಂಗ್ ಇರುತ್ತೆ ರೀ, ಕಂಟಿನ್ಯೂ ರನ್ನಿಂಗೇ ಇರುತ್ತೆ ಆ ಥರದಲ್ಲಿ. ಈಗ ಒಟ್ಟು ನಿಮಗೆ ಜೇನು ಕೃಷಿಯಿಂದ ಜೀವನಕ್ಕೆ ಆಧಾರ ಆಗಿದೆ? ಆಧಾರ ಆಗಿದೆ ಸರ್. ಅದು ಎಷ್ಟು ನೀವು ಈಗ ನಿಮ್ಮ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಜೇನು ಕೃಷಿಯಿಂದನೇ ಎಷ್ಟು ಆದಾಯ ಗಳಿಸ್ತಾ ಇದ್ದೀರಿ ಹೇಗೆ? ಈ ವರ್ಷ ಬಂದು ನನಗೆ ಪ್ರಥಮ ವರ್ಷ ಇದು, ನಾನು ನಿರೀಕ್ಷೆ ಮಾಡಿದಂಗೆ ಒಂದು 60-70 ಸಾವಿರ ನಾನು ನಿರೀಕ್ಷೆ ಮಾಡಿದ್ದೀನಿ ಜೇನು ಗೂಡಿನಿಂದ ಮಾಡಿರೋಂಥದ್ದು. ಅದ್ರ ಜೊತೆಯಲ್ಲಿ ಇದು ವ್ಯಾಪಾರದ್ದು ಅದರಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಅದು ಇದಕ್ಕೆ ನನ್ನ ಕುಟುಂಬ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಒಂದು. ಬೇರೆ ಏನೇನು ವ್ಯಾಪಾರ ಮಾಡ್ತೀರಿ ನೀವು? ಬೇರೆ ಅಂದರೆ ಕೃಷಿ ಜೊತೆಗೆ ಹೇಳಿದ್ನಲ್ಲ ಸರ್, ಹೀಗೆ ಎರೆಹುಳ ಗೊಬ್ಬರ ಯಾರಿಗಾರು ಬೇಕಂದರೆ ರೈತರಿಗೆ ಕೊಡ್ತೇನೆ ರೀ. ಈ ವರ್ಷ ನಿರೀಕ್ಷೆ ಮಾಡಿದಾಗ 2 ಟನ್ ಗೊಬ್ಬರ ನಾನು ಎರೆಹುಳ ಗೊಬ್ಬರ ನೀವೇ ತಯಾರು ಮಾಡಿ? ನಾವೇ ತಯಾರು ಮಾಡಿದ್ವಿ, ಇಲ್ಲೇ ತಯಾರು ಮಾಡಿದಂತ. ಆಮೇಲೆ ಯಾರ ಕಡೆ ರೈತರಿಗೆ ಸಪೋಸ್ ಐತಿ, ಯಾರಿಗೆ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಅವ್ರ ಕಡೆಯಿಂದ ಅದು ನಾವು 500 ರೂಪಾಯಿ ಚೀಲದಂಗೆ ಕೊಡ್ತೀವಿ ಸರ್. 60 ಕೆಜಿ ಚೀಲ ಬ್ಯಾಗ್ ತುಂಬಿ ಅವ್ರು ನಮ್ಗೆ ಇಷ್ಟು ಚೀಲ ಬೇಕು ಹಿಂಗೆ ಬೇಕಂತಂದು ನಾವು ನೇರವಾಗಿ ಅಲ್ಲಿಗೆ ಹೋಗಿ ಬಂದರೆ ಆ ಬಾಡಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜು ಅದನ್ನೆಲ್ಲ ಸೇರಿ ನಾವು 600-650 ರೂಪಾಯಿ ಒಂದು ಚೀಲ ಕೊಡ್ತೀವಿ. ಅವ್ರು ಸಪೋಸ್ ಇಲ್ಲೇ ಬಂದು ಹೋಯ್ತೀನಿ ಅಂದ್ರೆ 500 ರೂಪಾಯಿ ಚೀಲದಂಗೆ. ನಿಮ್ಮಲ್ಲಿ ಯಾವಾಗಲೂ ರೆಡಿ ಇರ್ತದೆ? ರೆಡಿ ಇರ್ತದೆ, ಈಗ ಪ್ರೆಸೆಂಟ್ ಇದೆ ಸರ್. ಈಗ ಮತ್ತೆ ಒಂದು ಎಷ್ಟು ಸ್ಟಾಕ್ ಇರ್ತದೆ ನಿಮ್ಮಲ್ಲಿ? ನಮ್ಮಲ್ಲಿ ಈಗ ಸದ್ಯ ಪ್ರೆಸೆಂಟ್ ಮತ್ತೆ 1 ಟನ್ ರೆಡಿ ಇದೆ, ಟನ್ ರೆಡಿ ಇದೆ. ಯಾರ್ಯಾರು ಬೇಕಂದ್ರೂ ಸಹಿತ ನಾವು. ಈಗ ಯಾರೋ ರೈತರು ನಿಮ್ಮನ್ನು ಕಾಣ್ಬೇಕಂತಾರೆ ಅಥವಾ ನಿಮ್ಮನ್ನು ನಿಮ್ಮಿಂದ ಗೊಬ್ಬರ ಬೇಕು ಅಂತಾರೆ, ಜೇನು ಕೃಷಿ ಮಾಡೋಕೆ ಆಸಕ್ತಿ ಇದೆ ಅಂತಾರೆ, ಅವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಟ್ಟರೆ ಒಳ್ಳೇದಲ್ವಾ? ಕೊಡ್ತೀನಿ ಸರ್. ಹೇಳಿ, ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ರಿ. 94-83-69-07-65. ಕೇಳಿದ್ರೆ ಮಲ್ಲಪ್ಪ ಕುಂಬಾರ್ ಅವರ ದೂರವಾಣಿ ಸಂಖ್ಯೆಯನ್ನು ನೀವೆಲ್ಲ ಬರ್ಕೊಂಡಿದ್ದೀರ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಇವರಿಂದ ನಿಮಗೂ ಲಾಭವಾಗುತ್ತೆ, ನಿಮ್ಮಿಂದ ಇವ್ರಿಗೂ ಲಾಭವಾಗಲಿ. ಯಾಕೆಂದರೆ ಅವರು ಕೃಷಿ ಅವಲಂಬಿತ ವ್ಯಾಪಾರವನ್ನೇ ಮಾಡ್ತಾಯಿದ್ದಾರೆ, ಎರೆಹುಳ ಗೊಬ್ಬರ ಸಿದ್ಧ ಮಾಡ್ತಾರೆ, ಮತ್ತು ಸಾವಯವ ಕೃಷಿ ಮಾಡುವಂಥವ್ರಿಗೆ ಮತ್ತು ತಮ್ಮ ಮಣ್ಣಿನ ಸಾರವನ್ನು ಹೆಚ್ಚು ಮಾಡಿಕೊಳ್ಳೋಕ್ಕೆ ಇವತ್ತು ಎರೆಹುಳ ಗೊಬ್ಬರ ತುಂಬ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇವರ ಸಹಾಯವನ್ನು ನೀವು ಪಡ್ಕೊಳ್ಬೋದು, ಇವರಿಂದ ಎರೆಹುಳ ಗೊಬ್ಬರವನ್ನು ಸಹಿತ ಖರೀದಿ ಮಾಡ್ಕೊಳ್ಬೋದು. ಇನ್ನೊಂದು ವಿಷಯ, ಜೇನಿನಿಂದ ಇನ್ನೊಂದಿಷ್ಟು ನಾವು ಹೆಚ್ಚಿನಲ್ಲಿ ನಿರೀಕ್ಷೆ ಮಾಡ್ಬೋದು ರೀ. ಜೇನು ಮೇಣ ಅಂತ ಸಿಗುತ್ತೆ. ಹೌದಾ? ಜೇನು ಮೇಣ ಸಿಗುತ್ತೆ. ಅದು ಎದಕ್ಕೆ ಉಪಯೋಗ ಆಗ್ತದೆ? ಅದು ಜೇನು ಮೇಣ ಬಂದು ಈಗ ಮಾರ್ಕೆಟ್ನಲ್ಲಿ ಜಂಡು ಬಾಂಬು ವ್ಯಾಸ್ಲಿನ್ ಅಂತ ಸಿಗುತ್ತೆ, ಅದು ಪೆಟ್ರೋಲ್ ಮಿಕ್ಸ್ ಇರುತ್ತೆ, ಅದು ನಮ್ಮ ದೇಹಕ್ಕೆ ಹಾನಿಕರ. ಈಗ ನಾವೇ ಮೇಣ ತೆಗೆದು ಅದರಿಂದ ಜಂಡು ಬಾಂಬ್ ಕೂಡ ಮಾಡ್ಕೋಬೋದು, ವ್ಯಾಸ್ಲಿನ್ ಕೂಡ ಮಾಡ್ಕೋಬೋದು, ಹಾನಿಕರವಲ್ಲದ್ದು. ಹೆಂಗ್ ತಯಾರು ಮಾಡೋದು ಅದರದ್ದು? ನನಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾರ ಕಡೆ ಸ್ವಲ್ಪ ತರಬೇತಿ ತಗೊಂಡು ನಾನು ಮಾಡ್ಬೇಕಂತ ವಿಚಾರ ಮಾಡ್ಕೊಂಡು ಅದನ್ನು ಸಾಮಗ್ರಿ ತೊಗೊಂಬಂದಿಟ್ಟಿದ್ದೀವಿ ಮಾಡ್ಕೊಬೋದು ಸರ. ಜಂಡು ಬಾಂಬು ಇಲ್ಲೆಲ್ಲ ಕರೆ ಬಂಗು ಇರುತ್ತಲ್ಲ ಸರ, ಇಂಥಲ್ಲೆಲ್ಲ ಕರೆ ಬಂಗು, ಆಮೇಲೆ ಇಂಬಡಿ ಹೊಡೆದ್ರೆ ಅವನ್ನೆಲ್ಲ ನಾವೇ ಮನೆಯಲ್ಲಿ ತಯಾರು ಮಾಡ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಸೂಕ್ತವಾದ್ರೆ. ಪ್ರಯೋಗ ಮಾಡಿದ್ರೆ ಅಂತವು ಇಲ್ಲ, ಪ್ರಯೋಗ ಮಾಡಿದ್ರೆ ನಾನು ಮಾಹಿತಿ ತಿಳ್ಕೊಂಡಿದ್ದೀನಿ, ಅವ್ರನ್ನ ಒಂದು ಸ್ವಲ್ಪ ಕರೆಸಿಬಿಟ್ಟು ನಾನು ಮಾಹಿತಿ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉತ್ಸಾಹ ಇದೆ, ಉತ್ಸಾಹ ಇದೆ, ಏನು ಮಾಡ್ಲಿಕ್ಕೆ ಸಾಧ್ಯ, ಇನ್ನೂ ಅದರಿಂದ ಏನು ನಿರೀಕ್ಷೆ ಮಾಡಕ್ ಸಾಧ್ಯ, ಉತ್ಸಾಹ ಇದೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ ಒಬ್ಬ ಗಣಮಾಗಿದ್ದಾನೆ ಸರ್, ಕುಟುಂಬ ಚೆನ್ನ 4 ಜನ ಇದ್ದಾರೆ, ನಮ್ಮ ತಾಯಿ, ನಮ್ಮ ಸೊಸೆ, ಮಗ, ನಾನು. ಈಗ ಈ ಕೌಲೂರಲ್ಲಿ ಇದ್ದೀರಾ? ಈಗ ನಿಮಗೆ ನಿಮ್ಮ ಈ ವೃತ್ತಿ ತೃಪ್ತಿ ಕೊಟ್ಟಿದೆ? ತೃಪ್ತಿ ಕೊಟ್ಟಿದೆ. ಈಗ ಯುವಕರು ಈಗ ಉದ್ಯೋಗ ಅದು ಇದು ಅಂತ ಎಲ್ಲೆಲ್ಲ ತಿರುಗಾಡ್ತಾ ಹೋಗ್ತಿದೆ, ಆದರೆ ನಿಮ್ಮನ್ನು ನೋಡಿದ್ರೆ ನಾವು ನಿಂತ ನೆಲದಲ್ಲೇ ಏನೆಲ್ಲ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊಳ್ಬೋದು, ನಮ್ಮ ಜೀವನ ನಾವೇ ಕಂಡ್ಕೊಳ್ಬೋದು ಅಂತ ಅನಿಸುತ್ತೆ. ಈಗ ಈ ಥರದ ಯುವಕರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಅವರಲ್ಲಿ ಆಸಕ್ತಿ ಇರ್ಬೇಕ್ರಿ, ಒಂದು ಇದನ್ನೇ ಮಾಡ್ಬೇಕು ಇಂಥದನ್ನೇ ಮಾಡ್ಬೇಕಂತ ನಿರೀಕ್ಷೆ ಇಲ್ಲ. ಬದುಕೋಕೆ 108 ದಾರಿಗಳಿವೆ, 108 ದಾರಿ, ಹಿಂಗೆ ಬದುಕಬೇಕಂತ ಇಲ್ಲ. ಸ್ವಾವಲಂಬಿ ಜೀವನ ನಡೆಸ್ಬೇಕಂದ್ರೆ ನಾವು ಸ್ವಾಭಿಮಾನಕ್ಕೆ ಅಂಜಿ ಜೀವನ ಮಾಡಿದ್ರೆ ನಾವು ಮುಂದೆ ಹೋಗೋಕೆ ಆಗೋದಿಲ್ಲರಿ. ಮತ್ತೆ ಇದೇ ವೃತ್ತಿಯಿಂದ ಹಿಂಗೆ ಅಂತಂದು ನಿರೀಕ್ಷೆ ಮಾಡೋಕ್ಕಾಗಲ್ಲ ರೀ, ನಾವು ಮಾಡೋದ್ರಿ. 108 ಇದೆ ರೀ ಬದುಕೋಕೆ, ಕೃಷಿಯಲ್ಲಿ 108 ಥರಗಳು ಇದೆ ರೀ ಬದುಕೋಕೆ, ಇದೇ ರೀತಿ ಬದುಕಬೇಕಂತಾನೆ ಇಲ್ಲ. ಅವ್ರು ಎಲ್ಲೇ ದೂರದಲ್ಲಿ ಯಾವುದೇ ಒಂದು ಊರಿಗೆ ಹೋಗಿ ಸಿಟಿ ಜೀವನವೇ ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ದಾರೆ, ಅದು ನಮಗೆ ಇಷ್ಟ ಇಲ್ಲ ರೀ. ನಮಗೆ ಕೃಷಿಯಲ್ಲೇ ಏನೇ ಎಷ್ಟೇ ಬರಲಿ ಆದಾಯ ಬಂದಿದ್ದರಲ್ಲಿ ತೃಪ್ತಿ ಪಡೋಣ ಒಂದು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಒಳ್ಳೆಯದು ಮಲಪುರ, ನಿಮ್ಮ ಮಾತು ಕೇಳಿದ್ರೆ ತುಂಬ ನಮಗೆ ಉತ್ಸಾಹ ಬರ್ತದೆ. ನಮ್ಮ ರೈತರಿಗೆ ನಿಮ್ಮ ಮಾತುಗಳೆಲ್ಲ ಪ್ರೇರಣೆ ಆಗಲಿ ಅಂತ ನಾನು ಭಾವಿಸ್ಕೊಳ್ತೀನಿ. ಮತ್ತು ನಮ್ಮ ರೈತ ಕುಟುಂಬದ ಯುವಕರಿಗೆ ಹೆಚ್ಚಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗ ಕಡಿತಗಳಾಗ್ತಿದ್ದಾವೆ, ಆದರೆ ತಮಗೆ ಕೃಷಿ ಇದೆ, ಭೂಮಿ ಇದೆ, ಅವಕಾಶಗಳಿದ್ದಾವೆ. ಸೊ ಏನಾದರೂ ಹೊಸತನವನ್ನು ಹುಡುಕಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಯನ್ನು ಕೈಗೊಂಡ್ರೆ ಖಂಡಿತವಾಗಲೂ ನಿಂತ ನೆಲದಲ್ಲೇ ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಕಟ್ಕೊಳ್ಬೋದು. ಇಲ್ಲಿ ಯಾವುದೇ ಒತ್ತಡಗಳಿರೋದಿಲ್ಲ, ಮಾನಸಿಕ ಒತ್ತಡಗಳಿರೋದಿಲ್ಲ, ಈಗ ನಗರಗಳ ಜೀವನ ಹಾಗೆ ಇಲ್ಲಿ ಒತ್ತಡದ ಜೀವನ ಇರೋದಿಲ್ಲ. ಹಾಗಾಗಿ ನಿಮ್ಮ ಬದುಕು ಹಾಗೆ ಒತ್ತಡರಹಿತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಮಾತುಗಳು, ನಿಮ್ಮ ಅನುಭವದ ಮಾತುಗಳು ಮತ್ತಷ್ಟು ರೈತರಿಗೆ ಪ್ರೇರಣೆ ಆಗ್ತವೆ ಅಂತ ಅಂದ್ಕೊಳ್ತಾ ನಮ್ಮ ಇವತ್ತಿನ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಮಲ್ಲಪ್ಪ ಕುಂಬಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ರೈತರಿಗೆ ಸಲಹೆ. ಕಾಂಡ ಕೊರೆಯುವಂತಹ ಮೂತಿ ಕೀಟ ಹತ್ತಿ ಹಾಗೂ ಬೆಂಡಿ ಬೆಳೆಗಳನ್ನು ಬಹಳ ಪ್ರಮುಖವಾಗಿ ಬಾಧಿಸ್ತಾ ಇದೆ. ರೈತರು ಈ ಕೀಟವನ್ನು ಬಾಲದ ಹುಳ ಅಂತ ಗುರುತಿಸ್ತಾರೆ. ಈ ಕೀಟದ ಹಾವಳಿ ಸಾಮಾನ್ಯವಾಗಿ ಹತ್ತಿ ಬೆಳೆಯುವಂತಹ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಕಂಡುಬರ್ತಾ ಇದೆ. ಈ ಕೀಟದ ಬಾಧೆ ಅಥವಾ ಅದರ ಲಕ್ಷಣ ರೈತರಿಗೆ ಗೋಚರವಾಗುವಂತಹ ಹೊತ್ತಿಗೆ ಇದರ ತೀವ್ರತೆ ಬಹಳ ಉಲ್ಬಣಗೊಂಡಿರುತ್ತದೆ. ಹಾಗಾಗಿ ಈ ಕೀಟದ ನಿರ್ವಹಣೆಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಿತ್ತನೆಯೊಂದಿಗೆ ಪ್ರಾರಂಭ ಮಾಡೋದು ಸೂಕ್ತ. ಪ್ರೌಢಕೀಟದ ಹೊರಗಿನ ಚಟುವಟಿಕೆ ಸುಮಾರು ಬೆಳೆಯ 15-20 ದಿನಗಳಿಂದ ಪ್ರಾರಂಭವಾಗಿ 70-80 ದಿನಗಳವರೆಗೂ ಕೂಡ ಕಂಡುಬರುತ್ತೆ. ಕೆಲವೊಮ್ಮೆ ಚಿಕ್ಕ ಸಸ್ಯದ ಕುಡಿಗಳನ್ನು ದುಂಬಿಗಳು ಕೊರೆದು ಬಾಧಿಸೋದ್ರಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಆದರೆ ಮರಿಕೀಡೆಯ ಚಟುವಟಿಕೆ ಸಸ್ಯದ ಕಾಂಡದ ಒಳಗೆ ಸೇರಿಕೊಂಡು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಹುಳುಗಳು ಒಳ ಸೇರಿಕೊಂಡು ಕೊರೆದ ಭಾಗಗಳಿಂದ ನೊರೆಯೂ ಕೂಡ ಹೊರಗೆ ಬರೋದು ಪ್ರಾರಂಭವಾಗ್ತದೆ. ಹಾಗೆ ಇದರ ಕೀಡೆಗಳು ಟೊಂಗೆಗಳ ಒಳಗಿನ ತಿರುಳನ್ನು ಕೊರೆದು ತಿನ್ನುತ್ತಾ ಮೇಲೆ ಕೆಳಗೆ ಸಂಚಾರ ಮಾಡಿ ಸುರಂಗ ಮಾಡೋದ್ರಿಂದ ಗಿಡಗಳು ಟೊಳ್ಳಾಗ್ತವೆ. ಬಾಧಿತವಾದಂತಹ ಗಿಡಗಳ ಕಾಂಡದಲ್ಲಿ 10-30 cm ಉದ್ದವಾದಂತಹ ಸುರಂಗ ಕಂಡುಬರುತ್ತೆ. ಬಾಧಿತವಾದ ಗಿಡಗಳ ಮೇಲೆ ಎಲೆ ಮತ್ತು ಕಾಂಡಗಳ ಮೇಲೆ ಹೊಟ್ಟು ಅಥವಾ ಲದ್ದಿಯಂತಹ ಪದಾರ್ಥ ಬಿದ್ದಿರುವುದನ್ನು ನಾವು ಕಾಣಬಹುದು. ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಬಾಡಿ ಬೆಳವಣಿಗೆ ಕುಂಠಿತಗೊಳ್ಳೋದ್ರ ಜೊತೆಗೆ ಬಾಧಿತ ಗಿಡಗಳಲ್ಲಿ ಕಾಯಿಗಳ ಪ್ರಮಾಣ ತೀವ್ರ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಗಿಡಗಳು ಕಾಯಿಗಳ ಭಾರಕ್ಕೆ ಅಥವಾ ಇತರೆ ಭೌತಿಕ ಒತ್ತಡಕ್ಕೆ ತಡೆಯದೆ ಬಾಧಿತ ಗಿಡಗಳು ಮುರಿದು ಬೀಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚು. ಹೀಗಾದಾಗ ರೈತರು ನಷ್ಟದ ಪ್ರಮಾಣವನ್ನು ಅನುಭವಿಸಬೇಕಾಗುತ್ತೆ. ಈ ಕೀಟದ ಬಾಧೆಯಿಂದಾಗಿ 15-60% ಇಳುವರಿ ಕಡಿಮೆ ಆಗಿರೋದು ಕೂಡ ಗಮನಕ್ಕೆ ಬಂದಿದೆ. ಈ ಮೂತಿ ಹುಳದ ಮರಿಹುಳುಗಳ ಚಟುವಟಿಕೆ ಸದಾಕಾಲ ಸಸ್ಯದ ಒಳಗಡೆಯೇ ಇರೋದ್ರಿಂದ ಇದರ ಬಾಧೆಯ ಲಕ್ಷಣಗಳು ತಡವಾಗಿ ಗೋಚರಿಸುತ್ತೆ. ಹಾಗಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿರೋದ್ರಿಂದ ಮಾತ್ರ